ಹಂಚ್ಕೊಂಡು ಐದೂರ ಸುತ್ತಿ ಬರ್ತೀವಿ ಕೋಲೆ, ಐದು ಸಾವಿರ ಗುರಿಯ ಎಲೆಯೋಗೆ ಹಂಚ್ಕೊಂಡು ಐದೂರ ಸುತ್ತಿ ಬರ್ತೀವಿ ಕೋಲೆ. ಕೋಲು ಕೋಲೆ ಕೋಲು ಕೋಲನ್ನ ಕೋಲೆ, ಸುರಾಯಿ ತಮಗೆ ಸುರವನ್ನ ಕೋಲೆ. ತಂದಾನೆ ತಾನು ತಂದು ತಂದನ್ನಾನೋ, ತಾನು ತಂದಾನೋ ತಂದಯ್ಯಾನೋ. ಅವರಾಡಿ ಇವರಾಡಿ ತೋಳಾಡಿ ಮುಜುವಾಡಿ ನಾಗರ ಹೆಡೆಯಂತೆ ನಡುವಾಡಿ ಕೋಲೆ, ಅವರಾಡಿ ಇವರಾಡಿ ತೋಳಾಡಿ ಮುಜುವಾಡಿ ನಾಗರ ಹೆಡೆಯಂತೆ ನಡುವಾಡಿ ಕೋಲೆ. ನಾಗರ ಹೆಡೆಯಂತೆ ನಡುವಾಡಿ ಕೋಲೆ, ನಮ್ಮ ಕೂಟ ನೀ ನಾಡಿ ದಂಗೆಲ್ಲ ಕೋಲೆ. ಕೋಲು ಕೋಲೆ ಕೋಲು ಕೋಲಂಗ ಕೋಲೆ, ಸುನಾಯಿ ಕೋಲೆ ಸುರವನ್ನ ಕೋಲೆ. ತಂದಾನೆ ತಾನು ತಂದು ತಂದನ್ನಾನೋ, ತಾನು ತಂದಾನೋ ತಂದನ್ನಾನೋ. ಸಿಟ್ಟು ಮಾಡಲಿ ಬ್ಯಾಡ ನಿನ್ನಾಣೆ ಕೋಲು ಬಿಡಲಾರೆ ಕೋಲೆ. ಕೋಲು ಬಿಟ್ಟಾರಂಗು ಸಿಟ್ಟು ಮಾಡಲಿ ಬ್ಯಾಡ ನಿನ್ನಾಣೆ ಕೋಲು ಬಿಡಲಾರೆ ಕೋಲೆ. ಕೋಲು ಕೋಲೆ ಕೋಲು ಕೋಲಂಗ ಕೋಲೆ, ಸುನಾಯಿ ಕಮಲೇ